ತನಕ ನೀ ಎಲ್ಲೋ ನಾ ಎಲ್ಲೋ, ಕಾಣುವ ತನಕ ನೀ ಎಲ್ಲೋ ನಾ ಎಲ್ಲೋ, ಕಂಡ ಬಳಿಕ ನೀ ಎಲ್ಲೋ ನಾ ಅಲ್ಲಿ. ಕಣ್ಣ ಮಾತಿನಲ್ಲಿ ನಿನ್ನ ಭಾವ ಕಂಡೆ, ನಿನ್ನ ರೂಪದಲ್ಲಿ ಎನ್ನ ದೈವ ಕಂಡೆ, ನಿನ್ನ ದಾರಿಯಲ್ಲಿ ನನ್ನ ಬಾಳ ಕಂಡೆ. ಕಾಣುವ ತನಕ ನೀ ಎಲ್ಲೋ ನಾ ಎಲ್ಲೋ, ಬಾನಿನಲ್ಲಿ ಅರುಣರಾಗ ಕಂಡೆ, ನಗೆಯ ಮಿಂಚಿನಲ್ಲಿ ಅನುರಾಗ ಕಂಡೆ. Yeah.